ಸಿಂಚನ ಮನಸ್ಸಿನ ಒಳಗೆ ನವಿರಾದ ಮಂಥನ ಮಾತಿನ ಜಾನ್ಮೆ ಎಷ್ಟು ಮುಖ್ಯ ಅಂತ ಆಶು ಭಾಷಣ, ಚರ್ಚಾ ಸ್ಪರ್ಧೆ ಇದಷ್ಟು ಅಲ್ದ ಸಂದರ್ಶನದೊಳಗೆ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ಅರಿವಿಗೆ ಬರ್ತದೆ. ಇಂಥ ಅವಕಾಶಗಳನ್ನ ಎಂದೂ ಮಿಸ್ ಮಾಡ್ಕೋಬಾರ್ದು. ಇದ್ರ ಜೊತೆಗೆ 4 ಜನ ಸ್ನೇಹಿತರು ಸೇರಿಕೊಂಡು ಒಂದು ಚಲೋ ವಿಷಯದ ಬಗ್ಗೆ ಅಕಾಡೆಮಿಕ್ ಚರ್ಚೆ ಮಾಡಿದ್ರಂತೂ ಭಾಷಾ ಕೌಶಲ್ಯ ಇನ್ನೂ ಹೆಚ್ಚಾಕೈತಿ. ಈಗ ಮಾತು ಯಾಕೆ ಸ್ವಲ್ಪ ಜಾಸ್ತಿ ಆದವು ಅನ್ಸ್ಲಿಕ್ಕತ್ತದ, ಬರ್ರಿ ಒಂದು ಹಾಡು ಕೇಳ್ಕೊಂಡು ಬರೋಣ.